ಜಗದಾಂಬಾ ದೇವಿ ಅಂತಾಳ ಮಾತು ಕೇಳ ಮಗ, ಈಗ ನಾ ಹೋತಿನ ತುಳಿದ ಪ್ರಗಂತ ಆದಿಶ್ರೀ ಜಗನ್ ಮಾತೆ ಸಂಭವಿ ಹಡಿ ತುಂಬ ಭಂಡಾರಿ ಬಿಟ್ಟಾಳ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಚ್ಚಕೊಂಡು ಉದೋ ಉದೋ ಆನೆ ಕೂತ ತುಳಿದ ಪೂರಾನೇ ಬಿಟ್ಟಾಳ ಜಗನ ಮಾತೆ ಬಾವಾಗ ಜಗದಾಂಬಾ ದೇವಿ ಎಲ್ಲಿ ಬಂದಾಳ ಸಾವುಕಾರ ನೋಡ್ಬೇಕಂದ್ರೆ ಊರಿಗೆ ಬಂದಾಳ. ಊರೊಳಗ ಬರಲ್ಲ ನಾಲ್ಕು ಮಂದಿ ಕಾವಲ್ ನೋಡ್ಬೇಕಂದ್ರೆ ಊರ್ ಸುತ್ತಮುತ್ತ ಸಮುದ್ರವಿತ್ತು. ಆ ಸಮುದ್ರ ದಂಡಿ ಬಂದು ಏನಂತಾಳ, ಯಾಕೆ ತಮ್ಮದೇರಿ? ಯಾಕಮ್ಮ ಯಾರಿದಿ ಎಲ್ಲಿ ಇಕ್ಕಿದಿ ಏನಿವಿಲ್ಲ, ನಿನ್ನ ಖೂನ ಬರ್ತ ನಮಗ ಖೂನವಿಲ್ಲ, ಯಾ ದೇಶದ ಕೆಲಿದಿ ಎಲ್ಲಿ ಯಾಕೆ ಬಂದಿದಿ ತಾಯಿ? ನಾ ಅಡ್ಡ ಕುಕುಮದಾಕಿ ತುಳಿದ ಭವಾನಿ ದಿನಪ್ಪ, ನಾ ರಾಜನ ಮನಿ ಜೋಗ ಅಳಗಡದಿ ನಂದ ಹೌದಾ ತಾಯಿ? ನಮ್ಮ ರಾಜನ ಮನೆ ಬಂದಿದ್ದ ಕರೆದ ನಮ್ಮ ರಾಜನ ಮನೆ ತಾನು ಏನ ದೇವ್ರ ನಡ್ತೀವಿಲ್ಲ, ಆತನ ಹಗಲು ರಾತ್ರಿ ಶಿವನ ಪೂಜಾ ಮಾಡವ, ಶಿವನಿಗೆ ನೆನವ ಜಪ ತಪ ಮಾಡವ, ಸಾಧು ಸನ್ನಿ ಸಿಗುವ ಸೇಫಕರು ಬಂದ್ರ ಅವ್ರಿಗೆ ದಾನ ಧರ್ಮ ಮಾಡವ ತಾಯಿ. ನಮ್ಮ ಊರೊಳಗ ರಾಜ ಹೆಣ ದೇವರಿಗೆ ನಂಬಂಗಿಲ್ಲ, ಹ್ಯಾಂಗ ಬಂದಿದ್ದಿ ಇಲ್ಲಿದ್ದು ವಾಪಿಸ್ ಹೋಗಂತಂದ್ರು? ನಾ ವಾಪಿಸ್ ಹೋಗಲ ಬಂದಿಲ್ಲ ಮಗ, ನಾ ನೋಡ್ಬೇಕಾದ್ರೆ ನಿಮ್ಮ ರಾಜನ ಮನೆ ನಡೆದಿನ ಜೋಗ ಆಡಾಕ ನನ ಜರ ಹಡಗದಾಗ ಕುಂದ್ರಿಸಿ ಒಳಿ ದಾಟಸ್ರಿ ಮಗ ಅಂದ. ಅಮ್ಮ ರಾಜನ ಹುಕುಮವಿಲ್ಲ, ನಮ್ಮ ರಾಜ ನೋಡ್ಬೇಕಾಗ್ತದ ಆತ ಏನದವ್ರಿಗೆ ಬಿಡ್ದಾಡಂತ ಹುಕುಮದೇ. ಸಾಧು ಸನ್ನಿ ಸಿಗುವ ಆಸೆ ಪಕ್ಕಿ ರಾಜ ಜಂಗಮ ಬಂದ್ರ ಹಡಿಗೆ ನಲ್ಲಿ ಕೂಡಿಸಿ ನನ್ನ ಊರ ಒಳಗೆ ಬಿಡ್ದ ಅಂತ ಹೇಳ್ಕಿಸ್ತಂದ ನಮ್ಮ ರಾಜನ ಹುಕುಮದ ತಾಯಿ. ಜಗದಂಬಾ ದೇವಿ ಅಂತಾಳ ಮಾತ ಕೇಳಿ ಮೂರ್ಖ ಮಕ್ಕಳ್ರಿ, ಈ ನೋಡ್ರಿ ನಾನು ನೀರಿನೊಳಗಿನ ಹಂಗ ಒತ್ತೀನಂತ ದೇವಿ ನೀನಾಕಿ ಉದು ಅಂತ ಭಂಡಾರ ಒಕ್ಕಟ್ಟಳ ನೀರಿನ ಒಳಗ ಹೊರಡಿ ಬಿಟ್ಟಾಳ ನೀರಿನ ಮ್ಯಾಲ ಪರಡಿ ಒಳಗ ಕುಂತು ಜಗನ್ ಮಾತೆ ದೇವಿ ನಿನಾಕಿ ಇನ್ನ ಒಳೆ ಯಾಕೋ ಮಗ. ಏನ ತಾಯಿ? ಇಲ್ಲಿ ಕೋಲ್ಹಾಪುರ ರಾಜ ನೋಡ್ಬೇಕಂದ್ರೆ ಮನಿ ಅದ ಅಂತ ತಮ್ಮ. ಹೌದಾದ್ರೆ ಮಗ? ಆ ಮನಿಗೆ ನಾ ಜೋಗ ಆಳಗ ನಡೆದೀನಿ, ನನಗ ಜೋಗ ಸಿಗ್ತಿಲ್ಲ ಮಗ, ಹೋಗ್ಲಿ ಇಲ್ಲಿ ಬ್ಯಾಡ ಅಂದ. ಅವತ್ತು ನಮ್ಮ ಊರ ಒಳಗ ರಾಜ ಹೆಣ ದೇವರಿಗೆ ನಂಬಂಗಿಲ್ಲ, ಆತ ನೋಡವ ಕೈಯ ಬಾಯ ಕರಿ ನಾಲ್ಗೆ ಅವನ ತಾಯಿ ಮಹಿಷಾಸುರ ಧೈತ್ಯ ಪ್ರಮಾಣನ. ಅರೆ ಆತ ನಮ್ಮ ರಾಜ ನ ತಾಯಿ, ಅವನನ್ನ ಊರ ಒಳಗ ನೀ ಹೋಗ್ಬೇಡ, ಅವನ ಮನಿ ಒಳಗ ಜೋಗ ನೀಡ ಪದ್ಧತಿಗಿಲ್ಲ, ಹ್ಯಾಂಗ ಬಂದಿದ್ದೀರಿ ವಾಪಿಸ್ ಹೋಗಂತಂದು? ಇಷ್ಟು ಹೇಳಿದ್ರೆ ಕೇಳಿಲ್ರಿ ಜಗದಮ್ಮ ತಾಯಿ. ಈ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಚ್ಚಕೊಂಡು ಹಡಿ ತುಂಬ ಭಂಡಾರ ಪಡೆಕೊಂಡು ಉದೋ ಉದೋ ಆರಕೊತ ದೇವಿ ನೀರಾಕಿ ಬಂದಳು ಎಲ್ಲಿ ಆ ರಾಜ ಅನ ಮನಿ ಈ ಕೊಲ್ಲಾಪುರ ರಾಜನ ಮನಿ ಬಂದಿರ್ತಾಳ. ಐ ರಾಧ ಉದೋ ರಾಜನಂಗಳದೊಳಗ ನಿಂತಾಳ. ಏ ಭಕ್ತ ನೀನು ಮನೆಯೊಳಗಿಂದ ನನಗ ಜೋಗ ನೀಡುವಂತವನಾಗು, ನನಗೆ ಜೋಗ ನೀಡಿದ್ರೆ ನೀನ ಬಾಗಿಲ ಹೊರಗೆ ನಾತ. ಎಷ್ಟಲ್ಲ ಆಗಿದ್ದಾವಿಲ್ಲ ಆತ ನೋಡ್ಬೇಕಂದ್ರೆ ಆಳ ಮನುಷ್ಯರು ಬಂದು ನಮ್ಮ ನಮ್ಮ ಅಂತ ಆ ಮುದುಕಿ ಕೈ ಮುಗ್ದಾರಮ್ಮ. ನೀ ಯಾವ್ರ ತಕ್ಕಿ ತಾಯಿ ಮುದುಕಿ? ನಮ್ಮ ಮನಿ ಒಳಗೆ ಯಾರು ಜೋಗ ನೆಡಂಗಿಲ್ಲ, ನಮ್ಮ ರಾಜ ನಮ್ಮ ಕೊಲ್ಲಾಪುರ ರಾಜನ ಮನಿ ಒಳಗೆ ಪದ್ಧತಿ ಇಲ್ಲ, ನಾವು ನೆಡಂಗಿಲ್ಲ ತಾಯಿ. ಹ್ಯಾಂಗ ಬಂದಿದ ಹಂಗ ಹೋಗ. ಏ ಮಕ್ಕಳ ನಾ ತುಳಜಾಪುರದೊಳಗೆ ಇರಂತಕ್ಕಿ ಆ ಲಂಗಾದಿ ಶಕ್ತಿ ಪಾರ್ವತಾದೇವಿ ನಿನ್ನ ರಾಜನ ಕೈಲಿ ನಾ ಜೋಗ ತಗೊಂಡು ಹೋಗಬೇಕಂತೆ. ಆತನ ಭಕ್ತಿ ಅದನ್ನೇನಿಲ್ಲ, ನಾ ನೋಡಿ ಬರ್ಬೇಕಂತೆ. ಆತನ ಮನಿಗೆ ಬಂದಿನ ಮಕ್ಕಳ ನನಗೆ ಸ್ವಲ್ಪ ಜೋಗ ನಡೆದ್ರೆ ನಾ ಹೊಂಟು ಹೋಗ್ತೀನಂತಂತ. ನಾ ಹೋಗಾಕಿ ಎಲ್ಲ ನಾ ನಿಂದಿರ್ತೀನಿ ಇಲ್ಲಿ ಅಂಗಳಾಗಂತ ನಿಂದಿಡ್ರಿ ಅಂಗಳಾಗ ಯಾರು ಜೋಗ ನೀಡಂಗಿಲ್ಲ. ನೌಕರಿ ಮನುಷ್ಯರಿಗೆ ಕರೆದ ಏನಂತ ಸಾವುಕಾರ ಏನ್ರಿ ಮಹಾರಾಜ್? ಏ ತಮ್ಮದಿರಿ ಯಾಕ್ರಿ ಸಂಬೆ ನಿಂಬೆ ಈ ಕಡೆ ಬರ್ರಿ ತಮ್ಮದಿರಿ ನೌಕರಿ ಮನುಷ್ಯರಿ ಆ ಮುದುಕಿಗೆ ನೋಡಬೇಕಂದ್ರ ಚಾಳಿ ಕಂಬಳಿ ತವರಿ ಕಂಬಳಿ ಕೈ ಕಾಲ ಕಟ್ರಿ ಕೈ ಕಾಲ ಕಟ್ಟಿ ಈ ಮುದುಕಿ ಒಯ್ದು ನೋಡ್ಬೇಕಂದ್ರೆ ಸಮುದ್ರ ಒಳಗ ಒಳಿ ಒಳಗ ಒಯ್ದು ಒಕ್ಕಾಡ್ರಿ ಈ ಮುದುಕಿ ಸತ್ತು ಹೋಗಿ ತಿರುಗಿ ನನ್ನ ಊರಿಗೆ ಬರಬಾರ್ದು ಜೋಗಕ್ಕ ನಡಿಯೋಣ ನಡಿ ನಡಿ ಸಂಗೆ ಸಂಗ ನಡಿಯೋಣ ಅಂದ. ಸೇವಕ ಜನ ಬಂದ ರಾಜನ ಮನೆತನದೊಳಗ ಹೊಸ ರೇಷಿ ಮಗ ತೆಗೆದುಕೊಂಡು ಆ ದೇವಿ ಜಗದ ಮನ ಕೈ ಕಾಲ ಕಟ್ಟ್ಯಾರ ಏ ತಮ್ಮಗೆ ಆಗ ತಡ ಮಾಡ್ತಿರು ಹೊಸ ಕಂಬಳಿ ಒಳಗ ಎರಡು ಮೂರು ಬಿಟ್ಟು ಸುಣಾಕರಿ ಆ ದೇವಿ ಗಂಟ ನಮ್ಮ ತಲೆ ಮೇಲೆ ಹೊತ್ತುಕೊಂಡು ಆ ಸಮುದ್ರದೊಳಗ ಒಯ್ದು ಬೇಕಾದಂತ ಹೇಳಿ ನಮ್ಮ ರಾಜನ ಹುಕುಮ ಅದೇ ನಡಿಯೋಣ ಬೇಗನೆ ಹೊರಟು ಹೋಗೋಣ ಅಂತ ಇಷ್ಟೇ ಹಾಕಿಲ್ಲ ಬಂದಿ ದೇವಿ ಜಗದ ಭಾಗ ಒತ್ತಿ ಹಿಡಿದಾರ ಕಂಬಳಿ ಒಳಗ ಹಾಕೊಂಡು ತಿರುಗಿ ಮ್ಯಾಲ ಹೊತ್ಕೊಂಡು ಬಂದ್ರಿ ನೀರಿನಂತೆ ಹಾಕೊಂಡು ಒಕ್ಕಾಟ್ಯಾರ ನೀರಿನ ಒಳಗ ಒಕ್ಕಾಟಿ ಮ್ಯಾಲಿನ ಕುಟುಂಬ ಎಳ್ದ್ರಿ ಎರಡು ಮೂರು ಗುಂಡ್ಗಲ್ಲಿ ಏರ ಬಳಕ ಮುದುಕಿ ಸತ್ತೋಯ್ತು ನೀರಾಗ ನಡ್ರಿ ಅಣ್ಣ ನಡ್ರಿ ಹೋಗಾರ ನಮ್ಮ ರಾಜ ಹೋಗಿ ಹೇಳ ನಡ್ರಿ ಅಂತ ನೌಕರಿ ಮನುಷ್ಯರು ಹೊಡ್ಕೊತ ಬಂದು ಆ ರಾಜಾಗ ಬಂದು ಏನಂತಾರ ಬಂದು ರಾಜನಂತಾರೆ ನಮಸ್ಕಾರ ತಂದಿ ರಾಜ ನೀವು ಹುಕುಮತ್ ಪ್ರಮಾಣ ದೇವಿಗೆ ಹೋಯ್ದು ಶಮನದೊಳಗೆ ಬೇಕಾಟ ಬಂದಿದ್ದೀವು ಮುಂದಿನ ವಿಷಯ ಏನದ ಏನಿಲ್ಲ ನಿಮಗೆ ಬೇಗನೆ ತಿಳಿಸುವಂತ ಆಗ್ಲಿ ತಂದಿ ರಾಜ ಮುದುಕಿ ಒಯ್ದು ಒಕ್ಕಾಡ್ರಿ ಬರಂಗಿಲ್ಲ ನನ್ನ ಮನೆ ತಿರುಗಿ ಮನೆಗೆ ಬರಲ್ರಿ ಮತ್ತ ಜರ ಅಚಾನಕ್ ತಿರುಗಿ ಮತ್ತ ಮುದುಕಿ ಬಂತಂದ್ರೆ ನಿಮಗೆ ಇಡಂಗಿಲ್ಲ ನಾ ಅಂದ ಆಯ್ತ್ರಿ ಮಹಾರಾಜ್ ಹೇಳಿದಂತ ಮಾತು ಕೇಳಿ ಹೋರಿ ತಮ್ಮದಿರಿ ಚಲೋ ಆಯ್ತು ಹೋಗಿ ನಿಮ್ ನೀವು ನೌಕರಿ ಮಾಡ್ರಿ ಅಂದ ಆಯ್ತಾಯ್ತು ಯಾಕಂದ್ರೆ ಮಹಾರಾಜ್ ನೌಕರಿ ಬರ್ಸರಿ ಯಾರ್ದವ್ರ ಕೆಲಸ ಬಹಳ ಕತ್ತಿಯಾರ ಇಲ್ಲಿ ಕತ್ತಿ ಇಲ್ಲಿ ಆಗಿ ಅದ ಕತ್ತಿ ಇಲ್ಲಿ ಬಿಳಿತದ ಸಮುದ್ರ ಒಳಗ ನೀರಿನ ಒಳಗ ಜಗದಂಬಾ ದೇವಿ ನೋಡ್ಬೇಕಂದ್ರೆ ಒಯ್ದು ಕಾಟಿದ್ ಒಳಗ ನೀರಿನ ಒಳಗಿದ ಎದ್ದು ಹೊಂಟಾಳ ದೇವಿ ಹ್ಯಾಂಗ ಬರ್ತಾಳ ಭಕ್ತರ ಮನೆಗೆ ದೇವಿ ಜಗದಮ್ಮ ಮತ್ತೆ ಹ್ಯಾಂಗ ಬರ್ತಾಳ ಅಂದ್ರೆ ಬಾರಮ್ಮ ದೇವಿ ಭಕ್ತರ ಮನೆಗೆ ಬಾರಮ್ಮ ದೇವಿ ಭಕ್ತರ ಮನೆಗೆ ಹಾಗೆ ಕೂಗ ಬರ್ತಾರ ಹಾಗೆ ನೋಡ್ಬೇಕಂದ್ರೆ ಉತ್ತಮ ಮಂಗಳ ರೀತಿ ಮರ ದಿವಸ ಮತ ನೀರಿ ಒಳಗಿ ಉದೋ ಅತ್ತ ಜಗದಂಬ ಎದ್ದು ಆ ನೋಡ್ಬೇಕು ಕೊಲ್ಲಾಪುರ ರಾಜರ ಮನಿ ಹೊಂಟಳ ದೇವಿ ಜಗದಂಬಾರಿ ಊರಿಗೆ ಹೋಗಿ ಜೋಗ ಬೇಡಬೇಕಂತೆ ಪುನಃ ಎಲ್ಲಿ ಬಂದ್ರೆ ಆಕೆನ ರಾಜವಾಡದೊಳಗ ಬಂತು ಮೊದಲು ಎಲ್ಲಿ ಬದಲಿ ಅದೇ ಜಾಗದ ಬದಲಾಗಲಾಗಲಿ ತಾಳ ದೇವಿ ಮತ ನೋಡದ ಕೋಲಾಪುರ ರಾಜ ನೋಡಿ ಏನಂತಾನೆ ಯಾಕೋ ಆ ಮುದುಕಿ ನನ್ನ ಮನಿ ಯಾಕೋ ಏನ್ ನಿಮ್ಮ ಅಪ್ಪನ ಗಂಡ ತಿಂದಿನ ನಾನು ಯಾಕೆ ನನ್ನ ಮನಿ ಈ ಮತ್ತ ಬಂದಿದೆಲ್ಲ ತಾಯಿ ಮತ್ ಏನ್ ಬೇಕು ನಿನಗ ತಾಯಿ ಜಗದ ಬಂದ ರಾಜ ನಿನಗೇನ ಬಂಗಾರ ಬೆಳೆ ಮುತ್ತು ಮಾಣಕನ ಬೇಡಂಗಿಲ್ಲ ನಿನ್ನ ಮನೆ ಒಳಗಿಂದು ಹಿಟ್ಟ ಉಪ ಉಳ್ಳಾಗಡಿ ಬದನೆಕಾಯಿ ನೀಡಿದ್ರೆ ನನ್ನ ಮನಸ್ಸು ಬಹಳ ಸಂತೋಷ ಆಗ್ತದ ನಾಗ ಜೋಗ ನೀಡಿದ್ರ ಬಾಗಿಲು ದಾಟ ಹೋಗ್ತೇನೆ ಅಂತ ಇಷ್ಟೆಲ್ಲ ಹಾಕಿದ್ರ ಅವಿಲ್ಲ ಸಾವುಕಾರ ತರ ನಿಮ್ಮ ಅಪ್ಪನ ಗಂಟ ತಿಂದಿಲ್ಲ ನಾನು ನಿನಗ ಹಿಟ್ಟ ಬಿಟ್ರ ನನ್ನ ಒಲೆಯಾಗಿನ ಬೂದಿ ನೀಡಂಗಿಲ್ಲ ಮದುಕಿ ಬೆಡ್ಕೊಂಡು ತಿಂಬಾಕುಲ ಅದ ಬೆಡ್ಕೊಂಡು ತಿಂತದ ನೀನು ಬಲಿ ಬಲಿ ಏನು ಸಿಗಂಗಿಲ್ಲ ಏ ಭಕ್ತ ನಿನ್ನ ಬಲಿ ಹಿಟ್ಟ ಉಪ ಉಳ್ಳಾಗಡಿ ಇದ್ರಿ ನಾ ಜೋಗ ಬೇಡಿ ಬೇಡಿ ಊರಂತ ಎಲ್ಲ ಊರ್ ತಿಳಿ ಬಂದ ನನ್ನ ಹೊತ್ತಿಗೆ ಸೋಗೆ ಆದ ಮಗ ನನಗೊಂದ ಬಕ್ರಿ ಪರಡಿ ಒಳಗ ನೀಡು ನಾ ಇಲ್ಲಿಂದ ಹೊಂಟು ಹೋಗ್ತೀನಿ ಅಂತ ಪರಡಿ ಒಳಗ ಹಸಿ ಜೋಗ ಬಕ್ರಿ ನೀಡಲ್ಲ ಸಾವುಕಾರ ಏನಂತದ ರಾಜ ಕೋಲ್ಹಾಪುರ ರಾಜ ತಾರ ಹೇ ಮುದುಕಿ ಏನ ಎಲ್ಲಿ ಯಾರೋ ಮರ್ತ ಮಾತಾಡಕತ್ತೀನಿ ಮುದುಕಿ ಅಂದ ಯಾಕೆ ನಿನ್ನ ಮನೆ ನೋಡ್ಬೇಕಂದ್ರೆ ಅಡಿಗಿಲ್ ಒಳಗ ಒಂದ್ ರೊಟ್ಟಿ ಬಿಟ್ಟು ನನ್ನ ಮನೆಯಾಗಿ ಒಂದು ಕೂಳ ನೀಡಂಗಿಲ್ಲ ಯಾವ ದಾರಿ ಬಂದಿ ಆ ದಾರಿ ಗಪ್ಪ ಭಕ್ತ ನಿನ್ನ ಮನೆ ಒಳಗ ಒಂದ ಬಕ್ರಿ ಇದ್ರೆ ವಾಸ್ತವಾಯ್ತು ನನ್ನ ಪಡಿ ಒಳಗ ನೋಡ್ಬೇಕಾಯ್ತ ಒಂದ ಸವಾರ ರೂಪಾಯಿ ದಕ್ಷಿಣ ಇಡು ಭಕ್ತ ಆ ದಕ್ಷಿಣ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಿ ಅಂತ ನಾ ದಕ್ಷಿಣ ನೀಡಂಗಿಲ್ಲ ದಕ್ಷಿಣ ಕರಿ ಮಾಡಿ ಮಾಡಿದಿ ಗಪ್ಪ ಹೊಂಟೋಗು ನಮ್ಮಲ್ಲಿ ನೋಡ್ಬೇಕಂದ್ರೆ ದಾನ ಸಿಗಂಗಿಲ್ಲ ಧರ್ಮ ಸಿಗಂಗಿಲ್ಲ ಜೋಗಿ ಬರ್ಲಿ ಜಂಗಂ ಬರ್ಲಿ ಪಕೀರ್ ಬರ್ಲಿ ಅವ್ರಿಗೆ ಸಾಕಷ್ಟು ಬೇಕಾದ್ರು ಜೋಗ ನೀಡ್ತೇವೆ ಬೇಕಾದಷ್ಟು ದಾನ ಧರ್ಮ ಮಾಡ್ತೇವೆ ನಿನಗ್ ಮಾತ್ರ ನೀಡೋದಿಲ್ಲ ನಡಿ ಬೆಲೆ ಹೊರಗಾಗಿ ನಡಿ ಬದುಕಿ ಅಂದ ಭಕ್ತ ನಿನಗೆ ಸಾವಿರ ರೂಪಾಯಿ ಇಲ್ಲದಿದ್ರೆ ನನ್ನ ಪಾಪ ತಾದ ಮೇಲೆ ಬಂದ ಚೇತ ಕುಂಬಾಯಣಿ ಹಾಕೋ ಭಕ್ತ ಆ ಅಂಬಾಯಣಿ ನೀಡಿದ್ರ ನಾ ಹೊಂಟ ಹೋತೀನಿ ಅಂತ ಜಗದಂಬಾ ದೇವಿ ಅಂತಾಳ. ನಾ ನೋಡ್ಬೇಕಂದ್ರ ಹಸಿ ಹಿಡಿದ ಬೆಂಕಿ ಹಚ್ಚವಳ ತಾಯಿ ಕದಕದ ಕದಕದ ನಗತಾಳ ದೇವಿ. ನನಗೆ ನೋಡ್ಬೇಕು ದಾನ ಧರ್ಮ ಮಾಡಂಗಿಲ್ಲ ಮಗ. ನಾ ಅಂಬವರಿಗೆ ನರಕದಲ್ಲಿ ಹಾಕಿ ತುಳಿದಿದ್ದೆ, ಉದು ಅಂಬವರಿಗೆ ಉದುರ ಕಾಯ ಮಾಡಿ ನಾನು ಬಿಟ್ಟಿದ. ಎಲ್ಲೋ ಭಕ್ತ ಸ್ವಲ್ಪ ವಿಚಾರ ಮಾಡಿ ನೋಡುವಂತವನಾಗು, ನಾ ಯಾರಿದ್ದ ಯಾರು ಇಲ್ಲ, ವಿಚಾರ ಮಾಡಿ ನನಗೆ ದಾನ ಧರ್ಮ ನೀಡು. ಇದು ಮುದುಕಿ ಮಕ್ಕಳು ಮಾತಾಡಕತ್ತೇನಂತ ಸಿಟ್ಟ ಬಂತ್ರಿ. ಯಾರಿಗೆ ಆ ಕೊಲ್ಲಾಪುರ ರಾಜ್ಯಾಗ ನಾಲ್ಕು ಮಂದಿ ಆ ಕಾವಲ್ ಮನುಷ್ಯರಿಗೆ ಕರೆದ, ಏ ಸಂಬ್ಯ ನಿಂಬ್ಯ ತಮದೇರಿ ಬರ್ರಿ ಅಂದ. ಆ ಮುದುಕಿ ಮತ್ತ ಹಿಡ್ರಿ, ಮುದುಕಿ ಹಿಡಿದು ನೋಡ್ಬೇಕಾರೆ ರೇಷ್ಮಿ ಹಗ್ಗ ತೋರ್ ಕೈ ಕಾಲ ಕಟ್ರಿ. ಎತ್ತಿನ ಗಾಡಿ ಒಳಗ ಇದು ನಮ್ಮ ಊರಿಗೆ ಹತ್ತಿ ಹೊಲ ಅದ. ಆ ಹೊಲದಾಗ ಎರಡು ಬಣಮಿ ಕಳಕಿ ಆದತ್ತಮ್ಮ, ಎರಡು ಬಣಮಿ ಕಳಕಿ ಬಿಸಿರಿ ಅರ್ಧ ಕೆಳಗ ಅರ್ಧ ಮ್ಯಾಲ ಮಾಡಿ ನಟ್ ನಡ್ಬಾರ್ಕ ಹಾಕಿ ಮುದುಕಿ ಉರಿ ಹಚ್ಚಿ ಬರ್ರಿ ಅಂದ. ಯಾಕಾಗಲ್ಲಕ್ರಿ ಮಾರಿದ್ದೇವೆ ಹೇಳಿದತ್ತ ಬಾತಿ ಕೇಳಿಕೊಂಡು ಇಬ್ಬರು ನೋಡ್ಬೇಕಂದ್ರೆ ನಾಲ್ಕು ಮಂದಿ ನೌಕರಿ ಮನುಷ್ಯರು ಬಂದ ಅರೆಯಲ್ಲಿ ಹೊಲದಲ್ಲಿ ಮುದುಕಿ ತಗೊಂಡು ಬಂದ್ರೆ ಹೊಲಕ ತಂದಾರ ಬಡವಿ ವಿಚಾರ. ಅರ್ಧ ಕಳಕಿ ಕೆಳಗ ಅರ್ಧ ಕಳಕಿ ಮ್ಯಾಲ ಮಾಡಿ ನಟ್ ನಡ್ಬಾರ್ಕ ಮುದುಕಿಗೆ ಹಾಕಿ ಉರಿ ಹಚ್ಚಬೇಕಲ್ಲ. ಉರಿ ಹಚ್ಚದ ನಮ್ದಿನ ಬಗ್ಗೆ ಅರಂಗಿಲ್ಲ, ನೀವೇ ಹಚ್ಚ್ರಿಯಪ್ಪ ಅಂತ ಕೋಲಾಪುರ ರಾಜ ಆಗಂತಾರ. ಈಗ ದೇವಿಗೆ ಬಣಮಿ ಒಳಗೆ ಒಟ್ಟಿದ್ದೇವ, ನಿಮ್ಮ ಕೈ ಮುಟ್ಟ ನೀವು ಆಗ್ನೇ ಹಚ್ಚಿರಿ ದೇವೋ, ನಮ್ಮ ಕೈಲಿ ಸರ್ವ ತಾಗಂಗ ಆಶೀರ್ವಾದ ಮಂದಿ ಮಾತಾಡ್ತಾರ. ಆಗ್ಲಿ ಅಂದ ನೌಕರಿ ಮನುಷ್ಯರಿ, ನಿಮ್ದಿ ನಾಗ್ಲ ನಾ ಬರ್ತೀನಿ ನಡ್ರಿ ಅಂದ. ಕೈಯಾಗ ಕರಿ ಕಟ್ಟಿರ್ಬೇಕ ತಗೊಂಡ ಕಡ್ಡೆ ಬಿ ತಗೊಂಡು ನಾನೇ ಸ್ವತಃ ಉರಿ ಹಚ್ತೇನೆ ನಡ್ರಿ ತಮದೇರಿ. ಬಂದ ರಾಜ ಮಸಾಲೆ ತೆಗೆದುಕೊಂಡ, ಮೈ ಮೇಲೆ ಸಾಲು ಸಾಲು ತೆಗೆದುಕೊಂಡು ನಾಲ್ಕು ಮುಡಿ ನಾಲ್ಕು ಬೀದಿ ತಿರುಗಾಡಕೋತ. ಆ ಮಸಾಲೆ ಕೈ ಒಳಗೆ ಹಳೆಕೊಂಡು ಆ ದೇವಿ ಹೇಳಕ್ಕೆ ನಂದನ ಬಗೆ ಚಾಕೆ ನಂದ ಬಗೆ ಚಾಕ ನಾಡದ ನಾಡದ ನಂದನ ಭಾಗ ಕನ್ನಡದಾನ ಬಗಲ ಬಾರಗೆ ಆಗಾನೆ ನಂದನ ಭಾಗ ಚೊಳಗ ಬರಲ್ಲಡಾವಿಲ್ಲ ಬಸಾಲ ಕೈ ಆಗ ತಗೊಂಡು ಆ ನೋಡಬೇಕಂದ್ರೆ ಕಳಗಿ ಉರಿ ಹಚ್ಚಬೇಕ್ರಿ ದಗ ದಗ ದಗ ದಗ ಉರಿ ಹತ್ಯಾದ. ಓಂ ನಾಮ ಶಿವಾಯ ಅಂತ ಹೇಳಿದೆ ಪ್ರದಕ್ಷಿಣ ಹಾಕಿ ಅದೇ ವೇಳಕ್ಕೆ ಆ ಮಸಾಲೆ ಜ್ಯೋತಿ ಹಚ್ಚಿ ಬಿಟ್ಟಿ ಹಚ್ಚಿ ದಗ ದಗ ಉರಿ ಹಚ್ಚಲಾಗಿಲ್ಲ ಜಗದಮ್ಮ ತಾಯಿ ಮಟ್ಟ ಮಾಯಗಳ ಒಳಗೆ ಇಂದು ಕಳಕಿ ಸುಟ್ಟು ಹೋತ ಬೂದಿ ಆಯ್ತು. ನೌಕರಿ ಮನುಷ್ಯರು ಯಾರ್ದವ್ರ ಮನೆಗೆ ಹೊಂಟೋದ್ರು ಸೌಕರ್ಯಗಳ ರಾಜ ಬೀತನ ಮನಿ ತಾ ಹೋದ ಕೊಲ್ಲಾಪುರ ರಾಜ ಮನಿ ಹೋದ ಬಳಕ ಇಲ್ಲಿ ಕತ್ತಿ ಇಲ್ಲಿ ಆಗ್ಯಾದ್ರಿ ಕತ್ತಿಯಲ್ಲಿ ಬೆಳೀತಾ ಅದು ಜಗನ್ ಮಾತಿ ಸಂಭವಿ ಅಂತಳ. ನನಗ ನೋಡ್ಬೇಕಂದ್ರೆ ಯಾವಾಗ ಕಳಕಿಯಾಗ ಸುಟ್ಟ ನಂದ ಬಳಕ ಹೊಲದಾಗ ಇದು ಸುಟ್ಟಾರಿ ಇವರು ಹೊಲಕ್ಕೆ ನೋಡ್ಬೇಕ ಕೈ ತೊಳೆದ ಮೇಲೆ ಹತ್ಬೇಕತ್ತ ಜಗನ್ ಮಾತೆ ಸಂಭವಿ ಮತ್ತ ಎಲ್ಲಿ ಬಂದ ಆಡ್ರಿ ತೊಂಬಿನ ಜ್ವಾಳ ಹೊಲ ಇತ್ತು ಸೌಕಾರ ಇದು ರಾಜ ಅಂದು ಕೊಲ್ಲಾಪುರ ರಾಜನ ಹೊಲಕ್ಕೆ ಬಂದಳು ನೌಕರಿ ಮನುಷ್ಯರ ಹೊಲ ಕೈಲ ಕತ್ತಿವ್ರಿ ತಮದೇರಿ ನೌಕರಿ ಮನುಷ್ಯರ ಹೊಲ ಸೀತಿನ ತಲಿ ತಂದ ಸೀತಿನ ದಾಣಿ ತಿನ್ಕೋತ ಕೂತಿದ್ರ ದೇವಾ ಅಷ್ಟದೊಳಗಾಗ ತಾಯಿ ಬಂದಳು ಏ ಮಕ್ಕಳ ಐರಾದ ಉದಿ ಅಂಬಾರಾದ ಹೌದು ಅಂತ ಹೇಳಿ ಅದೇ ಬೆಳಕ ಅವ್ರ ಹಂತೆ ಹಾಕ ಬಂದಾಳ. ಯಾಕ್ರೋ ಮಕ್ಕಳ್ರಿ ಹಾ ನೀವು ಬಿ ಸೀತಿ ತಿಲ್ಲಾಕತ್ರ ನನಗೆ ಮುಗ್ ಸೀತಿ ಕೊಡ್ರಿ ಮಗ. ಅವ ನಾವು ಸೀತಿ ತಿಲ್ಲಾಕತ್ತೆ ಅಂದ್ರೆ ನಿನ್ಗೆ ಸೀತಿ ಸಿಗಂಗಿಲ್ಲ, ನಮ್ಮೂರ ರಾಜ ಯಾರಿಗೆ ದಾನ ಧರ್ಮ ಮಾಡಬೇಡ ಅಂತ ಹೇಳ್ಯಾನ, ಮತ್ತ ಮುಂದಿನ ಹೊಲಕ್ಕೆ ಹೋಗಿ ತಾಯಿ ನಾವು ಅಂತೂ ಕೊಡಂಗಿಲ್ಲ. ಅಲ್ರೋ ಮಕ್ಕಳ್ರಿ ನಿಮ್ಮನ್ನ ನೋಡ್ಬೇಕಂದ್ರೆ ರಾಜ ಒಳಗೆ ಬರ್ತಾರೇನು ಕೊಲ್ಲಾಪುರ ರಾಜ ನನಗ ಮುಕ್ ನೋಡ್ಬೇಕಂದ್ರೆ ನೀವು ಬಿ ಸಿಕ್ಕಿ ತಿಲ್ಲಾಕಂದ್ರೆ ನನಗೆ ಕೊಡ್ರಿ ಮಕ್ಕಳ್ರಿ ನಿಮ್ ತಾಯಿ ಪ್ರಮಾಣ ನೀವು ನನ್ನ ಮಗ ಮಕ್ಕಳ ಪ್ರಮಾಣ. ನಿನ್ನ ಮಾತು ಕರೆದ ತಾಯೋ ಎಲ್ಲೋ ಸೂಳೆ ಮಕ್ಕಳ ನನ್ನ ಹುಕುಮಿಲ್ಲ ನೀ ಹಾಗೆ ದಾನ ಧರ್ಮ ಮಾಡಿದ್ರಂತೆ ಅವ್ರ ನಮಗೆ ಶಬ್ದ ಬಿಡ್ತಾರ ನಮ್ ಕೈಲಿ ಆಗಂಗಿಲ್ಲ ಅವ್ವ ನೀವು ಹೊಂಟು ಹೋಗುವಂತವ್ರಾಗ್ರಿ. ಎಷ್ಟಲ್ಲ ಗಿಡವಿಲ್ಲ ಜಗನ್ ಮಾತೆ ಅಂದಳ ಯಾಕೆಗಳ ಮಗಳೇ ಇರ್ಲಿ ಕೊಡಲ್ದ್ರ ಕೊಡಲ್ಲ ಆಶೀರ್ವಾದ ಅಂದಳು ಕೊಟ್ಟಳು ಆಶೀರ್ವಾದ ಕೊಟ್ಟು ಬಂದಳು ಎಲ್ಲಿ ಬಂದಾಳ ಆ ಹೊಲದ ತಂಡಿ ಬದಿ ಏನಂತಾಳ ಏ ಮಕ್ಕಳ್ರಿ ನನಗೆ ನೀವು ಸಿಟ್ನಿ ಕೊಡ್ಲಿಲ್ಲ ಮೊದಲೇ ಅಂದಾರ ಪಾತಿನ ಕೊರಳಲ್ಲಿ ಹಾಲಿದ್ದು ಫಲವೇನು ಸ್ವಾನ ನೋಡ್ಬೇಕಂದ್ರೆ ಹಾಲಿನ ಒಳಗಿನ ಫಲವಿದ್ದು ನೀರಿದ್ದು ಏನಂದ ನೋಡ್ರಿ ಈಗ ನಿಮ್ ಜ್ವಾಳದ ಗತಿ ಏನು ಮಾಡ್ತೇನಂತ ಜಗನ್ಮಾತಿ ದೇವಿ ಎಲ್ಲ ಮಾಡಿ ಹಡಿ ಬೆಲಿ ಭಂಡಾರ ತೆಗೆದು ಭಂಡಾರ ನೋಡ್ಬೇಕಂದ್ರೆ ಆ ಜ್ವಾಳದ ಹೊಲದಾಗ ಒಗ್ಗಾಟಿಯಾಳ ಕಣ್ಣಾಗಿನ ಕಾಡಿಗಿ ತೆಗೆದು ಒಂದೇ ನೋಡ್ಬೇಕು, ದಂಟಿ ಹಸದಿಲ್ಲ, ಜ್ವಾಳದ ಜ್ವಾಳ ಎಲ್ಲ ನೋಡ್ಬೇಕಂದ್ರೆ ಪಾಶೆ ಎಕರೆ ಜಮೀನು ನೋಡ್ಬೇಕಂದ್ರೆ ಎಕರೆ ಇದ್ದಿನ ಹೊಲ ಪೂರ ನೋಡ್ಬೇಕು, ಕರಿ ಕರಿ ಕಡ್ಡಿ ಮಾಡಿಟ್ಟಾಳ ದೇವರೇ. ನೌಕರಿ ಮನುಷ್ಯರಂತ ಅಣ್ಣ, ಯಾಕೋ ಸಿತ್ತಿ ರುಚಿ ಎತ್ಲಕತ್ತೀನಿ, ನಾವು ನಾಕತ್ತೀನಿ ತಗೊಂಡ್ ಬಾರು ಅಣ್ಣ ಅಂತ ಓಡ್ಕೋತ ಹೋಗಿ. ಇನ್ ಯಾ ತೆನಿ ತೆಗಿತಾರ, ಆ ತೆನಿ ನೋಡ್ಬೇಕು ಕರ್ರಿಗೆ ಅದು ಯಾಕೋ ಎಲ್ಲಿ ನೋಡಿದ್ರಲ್ಲಿ ಇವನ್ ಹಚ್ಚಿ ಕರ್ಗದ ತೆನಿನ ಕಾಣ್ಕತ್ತವಲ್ಲ. ಹೋಯ್ನಣ್ಣ ಹೊಲ ಎಲ್ಲ ಲಾಸ್ ಆಗ್ಯದ, ಅವನ ಮುದುಕಿ ಬಂದಿ ತೊಡೋದು ಮುದುಕಿ ಏನದನ್ನು ಜಾತೋದನ್ನು ಹುಡುಕ್ಯಾಡ ಹೋಯ್ ಆ ಹೊಲ್ದಾಗ ಈ ಹೊಲ್ದಾಗ ನೋಡು ಜೊತೆ ಹೋಗ ಹೋದಳಕ್ಕಿ ಹುಡುಕ್ಯಾಡ್ರಿ ನಡ್ರಿ. ಎಲ್ಲಾ ಆಡಿ ಬ್ಯಾಲ ಹೋಗಿ ನೋಡ್ತಾರ ಗೋಯಾತ ಹೊಲ ಹತ್ರ ಒಳಗೆ ತ್ರೀಯಾಡು ನೋಡಿದ್ರು ಎಲ್ಲಿ ಜಗದಂಬ ಕಾಣಂಗಿಲ್ಲ, ಹೀಗೆ ಇಲ್ಲೈತಲ್ಲ ಮುದುಕಿ ಇಲ್ಲ ಮಾಯ ಐತಲ್ಲ ಅಂತ ಕಡಿ ಕಣ್ಣು ನೋಡಿದ್ರು. ಈಗ ಇದು ಸುದ್ದಿ ಹೋಗಿ ತೋರಿಸ್ಬೇಕಲ್ಲ ಸಾಕ್ ಇದನ್ನ ರಾಜಾಗ. ಕೋಲ್ಹಾಪುರ ರಾಜ್ಯ ಬಲಿ ಬಂದ್ರಿ ಮನುಷ್ಯರ ಬಂದು ರಾಜಾರಿ ನಮಸ್ಕಾರ ಬರ್ತಾರ. ನಮಸ್ಕಾರ ರೀ ರಾಜಾರೇ. ನಮಸ್ಕಾರಪ್ಪ ಮಕ್ಕಳೇ, ಯಾಕೆ ಬಂದ್ರಿ, ಯಾಕೆ ಎದುರು ಸಲುವಾಗಿ? ಮಾತು ಕೇಳ್ರಿ ಮಹಾರಾಜ, ಅವನ ಮುದುಕಿ ಬಂದಿತ್ತು ಜೋಗ ನೀಡ್ರಿ ಅಂದಳು, ಜೋಗ ಕೊಡ್ಲಿಲ್ಲ, ಸಿತ್ತಿ ನೀಡಿದ್ರು ಸಿತ್ತಿ ಕೊಟ್ಟಿಲ್ಲ, ಹೊಲದ ಹೊಲ ಎಲ್ಲ ಲಾಸ್ ಮಾಡಿರ್ತಾಳ್ರಿ, ಬಂದ್ ನೋಡಟ್ ನಡ್ರಿ ಅಂದ ನೋಡ್ರಿ ಆಗಲಿ ತಮ್ಮ ನಡ್ರಿ ಅಂತ ಹೇಳಿ ಕೇಸಿಂದ ಆ ರಾಜ ಅವ್ರು ಕೂಡಲೇ ಬಂದ ಬಂದು ನೋಡ್ತಾನ ಹೊಲದೊಳಗ ರಾಜ ತನ ಹೊಲ ಎಲ್ಲ ಸಾಧನ ಆಯ್ತು ಖರೇ. ಆ ಮುದುಕಿ ಬಂದ್ರೆ ಎಳ್ಳಿನಷ್ಟು ಜೋಗ ಇಡಿವಿ ಯಾರಿ, ಎಲ್ಲ ಜ್ವಾಳ ದಟ್ಟ ಕಿತ್ತೆ ಹಾಕಿ ಒಯ್ದು ನೋಡ್ಬಿ ಎತ್ಕೊಳ್ಳಿ ಹಾಕ್ರಿ ಎತ್ಕೊಳ್ತೀನಿ ಡೋರ್ಕಿ ಹೊಡೀಲಿ ಖರೆ. ಆ ಮುದುಕಿ ಬಂದ್ರೆ ಜೋಗ ನೀಡಿವೆ ಅಡತ ಇಷ್ಟು ಹೇಳಿ ಸಾವುಕಾರ ತನ ಮನಿಗೆ ತಾವ್ ಅಂಟ ಬಂದ ನೌಕರಿ ಮನುಷ್ಯ ತಂತ ನೌಕರಿ ಮಾಡಕತ್ತರು ಇಲ್ಲಿ ಕತಿ ಇಲ್ಲಿ ಆಗಿ ಅದ್ರ ಕತಿ ಇಲ್ಲಿ ಬಿಡ್ತ ಜಗದಮ್ಮ ದೇವಿ ಅಂತ ಅಳ ಎಲ್ಲೋ ಮೂರ್ಖ ಮಗನಿ ಅಂದಳು. ಮತ್ತ ನೋಡ್ಬೇಕಂದ್ರೆ ಕೋಲ್ಹಾಪುರ ರಾಜ ಅಂದ ಮತ್ತ ತೋಟಕ್ಕೆ ಬಂದಾಳ, ಅಲ್ಲಿ 5 ಎಕರೆ ಜಮೀನ್ ನೋಡ್ಬೇಕಂದ್ರೆ ಕಬ್ಬು ಹಾಕಿದ್ರಿ ರಾಜ. ಆ ಕಬ್ಬಿಲ ಒಂದ ಬಂದು ಒಂದ 5 ಕಬ್ಬು ಕೊಡು ಮಗ ಪೂಜೆ ಅಂದಳು. ಮಗ ನನ್ನ ಮನ್ಯಾಗ ಗೊಂದಲ ಹಾಕದದ, ನಾ ಆರಾಧಿ ಹೆಣ್ಮಗಳು ಇದ್ದೀನಪ್ಪ, ನನ್ನ ಮನ್ಯಾಗ ಗೊಂದಲ ಹಾಕದದ, ಒಂದ 5 ಕಬ್ಬು ಕೊಡು ಅಂದ. ಆರೋಗ್ಯ ಜನ ಸಿಪಾಯಿ ಬೇನಂತಾನ ತಾಯಿ, ನಮ್ಮ ಊರ ರಾಜನ ಹುಕುಮದ ಅವ್ವ, ಯಾರು ಒಬ್ರು ಬಂದ್ರು ಅವ್ರಿಗೆ ಒಂದು ದಂಟ ಕೊಡಬ್ಯಾಡ್ರಿ, ಅವ್ರಿಗೆ ಹೆಂಗ್ ಬರ್ತಾರ ಹಂಗ ವಾಪಿಸ್ ಹೊರಗೆ ಹಾಕ್ರಿ, ನಮ್ಮ ರಾಜನ ಬಹಳ ಹುಕುಮದ ಅಂತ ಹೇಳಿಕೇಸಿಂದ ನಾವು ಕೊಡಂಗಿಲ್ಲವ. ಹೋಗ್ ಎಷ್ಟಲ್ಲ ಗಿಡವಿಲ್ಲ ಜಗದಂಬಾ ದೇವಿ ಅಂತಳ, ನನಗ ಕಬ್ಬು ಕೊಡಂಗಿಲ್ಲ ಮಕ್ಕಳ್ರಿ, ನೋಡ್ರಿ ಈಗ ನಿಮ್ ಕಬ್ಬಿನ ಗತಿ ಏನ್ ಮಾಡ್ತೀರ ಅಂದಳು. ಮತ್ತ ಅಲ್ಲಿ ಬಿ ಜಗದಂಬಾ ದೇವಿಗೆ ಸಿಟ್ಟ ಬಂದಾದ, ಹಡಿವೆಲಿನ ಭಂಡಾರ ತೆಗೆದು ಹೋದು, ಮತ್ತ ಭಂಡಾರ ಒಗ್ಗಡ್ದಳ ತೋಟದಾಗ ಕಬ್ಬಿಂದು ಕಬ್ಬೆಲ್ಲ ಒಳ್ಳೆಯದಾರಿ, ಬರೇ ನೋಡಕ್ಕೆ ಬಿದ್ರ ಬೊಂಬಗಳಾಗಿ ಇಲ್ತಾವ ಮನುಷ್ಯ ಗಾಬರಿ ಆಗಿ ಏನಂತ ಕಬ್ಬಿ ಮಾಯ ಮಾಡ್ಯಾಳ ದೇವಿ, ನನಗ ಮಾಯ ಮಾಡಿಲ್ಲಪ್ಪ ಅಂತ ರಾಜನ ಬಲಿ ಬಂದರು. ನಡಿಯೋಣ ರಾಜನ ಬಲಿ ಬಂದರು, ನಮಸ್ಕಾರ ಮಾಡಿದ್ರು ರಾಜ. ನಮಸ್ಕಾರ ನಮಸ್ಕಾರಪ್ಪ ನಮಸ್ಕಾರ, ಯಾಕೋ ತಮ್ಮ ಯಾಕೆ ಬಂದ್ರಿ ತೋಟ ಕಾಯ್ದ್ಬಿಟ್ಟು ಇಲ್ಲಿ ಈಗ ಬಂದ್ರಿ ರಾಜ? ನೋಡ್ರಿ ನಿನ್ನ ಕಾಲದಲ್ಲಿ ನಮ್ಮ ತೋಟದೊಳಗ ಯಾವ ಊರ ತಾಯಿ ಬಂದಿದ್ದಳು, ಏನೋ ಅವರ ಮನೆ ಒಳಗ ಏನು ಗೊಂದಲ ಹಾಕದ ಅಂತ, ಅವರಿಗೆ 5 ಕಬ್ಬಿನ ದಂಟ ಬೇಕಾಗಿತ್ತಂತ ಬಂದಿದ್ರು, ನಾವು ಕೊಡಲಂತ ಹೇಳಿದೀವ್ರಿ, ನಮ್ಮ ರಾಜನ ಹುಕುಮ ಇಲ್ಲ ಅಂತ ಅಲ್ಲಕ ತಕ್ಷಣವಿಲ್ಲ, ಬಿಟ್ಟು ಬಿಡ್ರಿ ಮಕ್ಕಳ 5 ದ ಆಟ ನೋಡ್ರಿ ಅಂತ ಹೇಳ್ಕೇಸಿಂದ ಆಕೆಗೆ ವಾಪಸ್ ಬಂದು ಹೋದ್ರಿ ಮಹಾರಾಜ್, ಮುಂದೆ ನೋಡ್ಬೇಕಾಯ್ತದ ಕಬ್ಬು ಹೋಗಿ ಬಿದ್ರೆ ಬಂಬು ಆಗ ನಿಂತವ ರಾಜ ಬಂದ ನಿಮ್ ಕಣ್ಣು ಆರು ನೋಡುವಂತವ್ರಾಗ್ರಿ. ತುಳು ಜಾಬವಾರಿ ಅತ್ತಾಳ ಈಗ ಕಬ್ಬ ಮಾಯಾಗ್ಯಾದ, ಈಗ ಅವನು ಶರೀರಕ್ಕೆ ನೋಡ್ಬೇಕಂದ್ರೆ ಬ್ಯಾನಿ ಆಸ್ತಿ ಏನಂತ. ತುಳಜಾ ಭವಾನಿ ರಾತ್ರಿ ಸಮಯ ಆಗ್ಯಾವ್ರಿ, ರಾತ್ರಿ ಟೈಮಿನಾಗ ತುಳಜಾ ಭವಾನಿ ಊದೋ ಊದೋ ಅಂತ ಕೌಡಿ ಮಾಳ ಹಾಕೊಂಡು ಹಣಿ ತುಂಬಾ ಭಂಡಾರ ಪಡ್ಕೊಂಡು ಆ ಸಾವುಕಾರ ನೋಡ್ಬೇಕು ರಾಜ ನೋಡ್ ಕೊಲ್ಲಾಪುರ ರಾಜ ಅಂದು ರಾತ್ರಿ ಟೈಮಿನಾಗ ಮನಿ ಒಳಗ ಮಕ್ಕೊಂಡಿದ್ದ ರಾಜ ಊದೋ ಊದೋ ಅನ್ಕೋತ ದೇವಿ ಬಂದು ನೋಡ್ಬೇಕು ಹಣಿ ಮೇಲೆ ಭಂಡಾರ ತೆಗೆದು ಒಕಾಟಾಳ ಮೈ ಮ್ಯಾಲ ಒಕಾಟಿ ಏನಂತಾಳ, ಡಾಕ್ಟರ್ ಯಾವ ಪ್ರಕಾರ ಇಂಜೆಕ್ಷನ್ ಕೊಡ್ತಾನ ಪೇಷಂಟ್ ಕಾ ಆ ಪ್ರಕಾರ ದೇವಿ ದಿನ ಹಾಕಿ ಬಂದು ಭಂಡಾರ ಒಕಾಡ್ಬೇಕು ಸಾವುಕಾರ ಮೈ ಒಳಗ ಇಟ್ಟ ಅರಬಾಟ ಬೆಂಕಿ ಬಿದ್ದ ದೇವರಿ. ಮರ್ದಿಸುವಂತ ಬಂಟಾದ ಯಾ ಪ್ರಕಾರ ನೋಡ್ಬೇಕಾದ್ರ ಪೇಪ್ರಿ ಬ್ಯಾನಿ ಆಗತ್ತ ಅದು ಆ ಪ್ರಕಾರ ರಾಜ ಚಡಪಡಿಸ್ಲಕತ್ತೇವರೋ. ಹಗಲು ರಾತ್ರಿ ನಾ ಶಿವನ ಪೂಜಾ ಮಾಡಾವ, ಹಗಲು ರಾತ್ರಿ ಆತನ ಧ್ಯಾನ ಮಾಡಾವ ದೇವ, ಇವತ್ತಾಗ ನನ್ಗೇನ್ ಪೂಜೆ ಮಾಡದೊಳಗ ಬೋಲು ಚೂಕ ಆಯ್ತು ಅಂತೇಳಿ, ಹಗಲು ರಾತ್ರಿ ಆತನಾಗುತ್ತಾನೆ ಆತನ ದೇವಿಯ ಏನಂತಾನ. ಶಿವನ ಧ್ಯಾನ ಮಾಡದೊಳಗಿ ಬ್ಯಾಲಿ ಕಡಿಮೆ ಆಗಲ್ರಿ ಹೆಚ್ಚಾಗ್ಲಕ್ಕ ತೋತು, ಆ ಹೆಣತಿದಿನ ಆಕಿ ಬಂದು ನೋಡ್ಬೇಕ ಹರಿ ಹಾಡಿ ಮೈ ಮೇಲೆ ಬಿದ್ದಾಳ ಹೇ ಪತಿ ದೇವ ನಿಮಗೆ ಏನೈತ್ರಿ ರಾಜ ಹರಿ ಅಂತ ಆ ರಾಜ ಕೊಲ್ಲಾಪುರ ರಾಜಾಗ ಹೆಣತಿ ಇದ್ದಳು ಮಾಣಕಾವತಿ ಆ ಮಾಣಕಾವತಿ ಮೈ ಮೇಲೆ ಬಿದ್ದಂತಾಳ ಪತಿ ದೇವ ಏನೈತಿ ನಿಮ್ಮ ರಾತ್ರಿ ಅಂತ ಮೈ ಮೇಲೆ ಬಿದ್ದ ಬಳಕ ಏನಂತಾನ ನನ್ನ ಮೈ ಯಾಗ ನೋಡ್ಬೇಕ ಹುರ್ಪಿಟ್ಟ ಅದನ್ನ ಹರಿ ಅಂತ ಮೈ ತುಂಬಾ ಕರೆ ಕರೆ ಕರೆ ಕರೆಕೆದ್ರಲಾಕತ್ತದ ಹ್ಯಾಂಗ ಕೇವ್ರ ಕೇವ್ರತಾರ ಹಂಗೆ ನೋಡ್ಬೇಕಾದ್ರೆ ಹದಗಡ್ಡಿ ಆಗ ಪಟ ಪಟಗ ಹೊಡೆದು ಒಳಗಿನ ಕಿವಾರಕ್ಕೆ ಸೋಲಗತ್ತೆ ಅದು ಮಹಾರೋಗ ಹೊಡಿಲ ಅಂತ ಸರಾಪ್ ಕೊಟ್ಟಿಡ್ರಿ ದೇವಿ ಭಂಡಾರ ಒಳಗಿಂದೇ ಆ ಭಂಡಾರದಿಂದ ಸಾವುಕಾರ ಬೈಯಾಗ ಹುರುಪಿಟ್ಟ ಅದು ಹೆಂಡತಿ ಅಂತಾಳ ನನ್ನ ಪತಿ ರಾಗ ನಾ ಉಳಿಸ್ಕೋಬೇಕಂತ ಆ ದವಾಖಾನೆ ಈ ದವಾಖಾನೆ ಅಲ್ಲಿ ಇಲ್ಲಿ ತೋರಿಸ್ತಾಳ ಎಲ್ಲಿ ಬ್ಯಾನಿ ಕಡಮೋದಿಲ್ಲ ನೋಡ್ರಿ ದವಾಖಾನಿ ಬ್ಯಾನಿ ಇತ್ತಂದ್ರ ದೇವ್ರ ಬ್ಯಾನಿ ಇತ್ತಂದ್ರ ದವಾಖಾನಿ ಕಮ್ಮ ಆಗಂಗಿಲ್ಲ ಎಲ್ಲಾ ಕಡೆ ತೋರಿಸ್ಬಿಡು ತೋರಿಸಿ ಎಲ್ಲಿ ಬ್ಯಾನಿ ಕಡಿಮೆ ಆಗಂಗಿಲ್ಲ ಒಳಗ ನೋಡ್ಬೇಕ ಮನಿ ಒಳಗ ಉಪಾದ್ಯ ಬ್ರಾಹ್ಮಣ ಇದ್ದ ಮನಿ ದೇವರ ಆ ಉಪಾದ್ಯನ ಮನಿ ಹೋಗಿ ಮಾಡ್ಕೋತಿ ಏನಂತಾಳ ಯಾಕ್ರಿ ಬ್ರಾಹ್ಮಣ ಮಹಾರಾಜ್ರಿ ನನ್ನ ಮನಿ ಒಳಗ ನನ್ನ ಕೊಲ್ಲಾಪುರ ರಾಜ ಅಂದ್ರ ಊರಿಗೆ ರಾಜ ಅನ್ನ ನನ್ನ ಗಂಡ ಮನಿಯೊಳಗ ಚಡಪಡಿಸ್ಲಾತಾನ ಮೈಯಾಗ ಹುರ್ಪಿಟ್ಟದಂತ ಯಾ ದೇವರ ಜನರು ಹೊಣತಾರೆ ನೋಡ್ರಿ ಅಂದ ಆ ಬೆಳಕ ಬ್ರಾಹ್ಮಣನಂತ ಮಗ ನಾ ಪಂಚಂಗ ತೆಗೆದ ನೋಡ್ತಾ ಸ್ವಲ್ಪ ತಡಿ ಅಂತ ಹೇಳಿ ಆ ಬ್ರಾಹ್ಮಣ ಪಂಚಂಗ ತೆಗೆದ ನೋಡ್ಲಕ್ಕ ತಡಿಲಿಲ್ಲ ಏ ಮಗ ನಿನ್ನ ಮನೆಯೊಳಗ ನಿನ್ನ ಪತಿ ರಾಯ ಹಗಲು ರಾತ್ರಿ ಯಾ ದೇವ್ರಿ ನಿನ್ನ ಹೇಳಿ ಏನಿವಿಲ್ಲ ಬರೇ ಶಿವನ ಭಕ್ತ ಅಲ್ಲ ಕರೆ ಶಿವನ ಧ್ಯಾನ ಮಾಡ್ಯಾಲ ಆ ತಾಯಿ ಪಾರ್ವತಾ ದೇವಿಗೆ ಮರ್ತ ಬಿಟ್ಟಾಳ ನಿನ್ನ ಮನೆಯೊಳಗ ಕುಳ ದೇವತಿ ತುಳಿದ ಭವಾನಿ ಹಾಳು ಕೆಣ್ಣ ದೇವತಿ ಆಗಿ ಇದಿಯಾಗಿ ಬೆನ್ನ ಹತ್ಯಾಳ ಅದಕ್ಕಾಗಿ ಇದೇ ದೇವಿ ಸಪದ ನೋಡ ತಂಗಿ ಎಂದ ಆ ದೇವಿಗೆ ನಿಮಗ ಪೂಜಾ ಮಾಡಿದ್ರಿ ಎಂದ ಆಕೆಗೆ ನಂಬಿದ್ರಿ ಅಂದ್ರೆ ಆ ವೇಳೆಗೆ ನಿಮಗ ಎಷ್ಟೋ ನಿಮಗ ಕೊಟ್ಟ ನಡೆಸ್ತಾಳ ಇದೇ ತಾಯಿ ಜಗದ ಮನ ಶಾಪದ ನಿನ ಪತ್ರೆ ಆಯಾಗ ಅಂತ ಆತ ಬ್ರಾಹ್ಮಣ ಹೇಳ ಬೀಳ್ತಾನೆ ಮಾಣಕಾವತಿ ಆ ಬ್ರಾಹ್ಮಣನ ಮಾತು ಕೇಳಿ ಯಾಕ್ರಿ ಅಗಲ್ ಬರ ಬ್ರಾಹ್ಮಣ ಅಂತ ಪಂಚಾಂಗ ದಾನ ದಕ್ಷಿಣ ಇಟ್ಟು ಕ್ಷಣ ಮಾಡಿ ಮನಿಗೆ ಬಂದಾಳ ಮನಿ ಒಳಗೆ ಬಂದು ನೋಡ್ರಿ ಆ ಪತಿ ದೇವನ ಹೆಸರು ಮ್ಯಾಲ ಗಂಡಗಂತಾಳ ಯಾಕ್ರಿ ಪತಿ ದೇವ ನಮ್ಮ ಮನಿ ತಾಳೊಳಗ ನಾವು ಶಿವನ ಭಕ್ತರಿದ್ದೇವೆ ಶಿವನ ಧ್ಯಾನ ಮಾಡ್ತೇವು ಶಿವಶಕ್ತಿ ಇದ್ದು ಇಬ್ಬರ ಜಗತ್ ಜೋಡಿಯಾರ ನಾವು ತುಳಿದ ಅಂಬಾ ಭವಾನಿಗೆ ಮರ್ತಿದ್ದೇವು ಅದ್ರ ಸಲುವಾಗಿ ನಿಮ್ಮ ಮೈ ಆಗಿ ಊರು ಪೆಟ್ಟಾದ ನಾವು ನೀವು ಕೂಡಿ ನಡ್ರಿ ಹೋಗಾರಿ ಅಂತ ಮನಿ ಒಳಗೆ ಜಗಲಿ ಮ್ಯಾಲ ಬಂದಾರ ಜಗಲಿ ಮ್ಯಾಲ ಬಂದು ಆ ದೇವಿ ಜಗದ ಬಲ ಪೂಜೆ ಮಾಡಿ ಹೆಣತಿ ಏನಂತಳ ಪತಿ ದೇವಾಗ ಯಾಕ್ರಿ ಪತಿ ದೇವ ನಿಮ್ಮ ಮನೆಯಾಗಿನ ನೋಡ್ಬೇಕಂದ್ರೆ ನಿಮ್ಮ ಮನೆಯಾಗಿನ ಬ್ಯಾನಿ ಕಮ್ಮ ಆತದಂತ ನಮ್ಮ ಉಪಾದ್ಯ ಬ್ರಾಹ್ಮಣ ಹೇಳ್ಯಾನ ಆ ಹೆಣ ದೇವತಿಗೆ ಊದೌದು ಅನ್ಬೇಕಂತ ಐದಾರು ಐದು ದಿವಸ ತುಳಜಾಪುರಕ್ಕೆ ನಡ್ಕೊತ ಹೋಗ್ಬೇಕಂತ ತುಳಜಾಪುರಕ್ಕೆ ಹೋಗಿ ಆಕಿನ ಭೋಗಿ ಭಂಡಾರ ಒಡೆ ಮಾಡಿ ಆಕಿ ದೇವಿ ಕೊಟ್ಟಿನ ಪ್ರಸಾದ ಮನೆಯೊಳಗೆ ತಂದು ಮನೆಯೊಳಗೆ ಅನುಶಾಂತಿ ಮಾಡಿಸಿ ಬೀಗರ ನೆಂಟ್ರಿ ಕರೆಸಿ ನಾವು ಒಂದು ಆಗ್ದೇವ ಅಂದ್ರೆ ನಮ್ಮ ಪಾಪ ಪರಿಹಾರಿಗ ದೂರ ಆಗ್ತದ್ರಿ ನಡ್ರಿ ಅಂದಳು ಅದಕ್ಕಂದಾರಿ ಹೆಣ್ಣವನ ಮಾಯಿ ಗಂಡವನ ನಾಯಿ ಹೆಣ್ಣಿನ ಕೇಳಿದ್ರೆ ಸುಖ ಆಗತ್ತದ ಜಗತ್ ಒಳಗಂತ ತಿಳ್ಕೊಂಡ ಯಾರು ರಾಜ ಹೆಣತಿಗತ್ತನ ಮಾಡ್ಕಾವತಿಗಿ ಎಲೆ ಮಾಡ್ಕಾವತಿನಿ ಹಾಂಗಂದಿ ಹಾಗಂತ ಸತಿಪತಿ ಇಬ್ಬರ ಕೂಡಿ ಐದಾನ ಐದು ದಿವಸ ನೋಡ್ಬೇಕಾದಾರ ಮನಿ ಒಳಗೆ ನೋಡ್ಬೇಕು ಸ್ವಚ್ಛತಾ ಮಾಡಿ ಗಂಡ ಎಡ್ತಿ ಕೂಡಿ ಉದೋ ಉದೋ ಆರಕೋತ ಪಾದತ್ರ ಮಾಡ್ಕೋತ ತುಳಸಾಪುರ ತುಳಜಾಪುರ ಒಳಗಡವಿಲ್ಲ ತುಳಜಾಪುರ ಒಳಗ ಆದಿಶಕ್ತಿ ಜಗನ್ಮಾತಿ ಸಾಂಬಾಜಿ ಕುಂತಿಳು ಗರ್ಭಗುಡಿ ಒಳಗ ಆತ ನೋಡ್ಬೇಕು ಕೊಲ್ಲಾಪುರ ರಾಜ ಬಂದ ಹ್ಯಾಂಗ ಬಂದ ಮನಿ ಒಳಗ ಬಂದು ನಮೋ ನಮೋ ಅಂತ ಕೈ ಮುಗಿದು ನಿಂತ ನೋಡ್ರಿ ಆ ಕಲ್ಲೊಳದಾಗ ಸ್ನಾನ ಮಾಡ್ಕೊಂಡ್ರು ಸತಿಪತಿ ಕೂಡಿ ಕಲ್ಲೊಳದಾಗ ಸ್ನಾನ ಮಾಡಿ ಕಲ್ಲೊಳದಾಗ ಸ್ನಾನ ಮಾಡ ಬಳಕ ಮೈಯಾಗಿ ನೋಡ್ಬೇಕ ಬಾರಾಣೆ ಬ್ಯಾನಿ ಕಮ್ಮ ಐತ್ರಿ ಯಾರ್ದು ಕೋಲಾಪುರ ರಾಜ ಚಾರಾಣೆ ಬ್ಯಾನಿ ಉಳಿತ್ರಿ ಗಂಡಾಯಣತಿ ನೋಡ್ಬೇಕಂದ್ರ ಉದೋ ಉದೋ ಅನ್ಕೋತ ಗರ್ಭಗುಡಿ ಒಳಗ ಬಂದಾರ ಗರ್ಭಗುಡಿ ಒಳಗ ಬಂದು ಪರದಕ್ಷಿಣೆ ಆಗ್ಲಕ್ ಶುರು ಮಾಡ್ಯಾರ ಹೆಣತಿ ಎತ್ತಳೆಯ ದೇವಾಲಯ ಪತಿ ದೇವ ಉಳದಂದ್ರ ಈ ಜಗತ್ತೆಲ್ಲ ನನಗ್ ಸಿಕ್ಕಾಂಗ ಇದು ನನ್ನ ಹಣಿಮೇಲಿನ ಮಾಂಗಲ್ಯ ಕುಕುಮದಂತ ಆ ಗಂಡಗ ಕೈ ಹಿಡಿದು ಏನಂತ ಯಾಕ್ರಿ ಪತಿ ದೇವ ನೋಡ್ರಿ ನೀವು ಸುಖ ಇದ್ರಿ ನನಗ್ ಸುಖ ನೀವು ಸುಖ ಇದ್ರಿ ಆಗ್ಬಾರ್ದು ನಿಮಗ ಘೋಟಾಳಿ ಆಗ್ಬಾರ್ದು ಮೈಯಾಗ ಬ್ಯಾನಿ ಕಮ್ಮ ಆಗ್ಯದ ಇನ್ನ ಒಂದ್ ಸ್ವಲ್ಪ ಬ್ಯಾನಿ ಉಳದದ ನಾವು ನೀವು ಕೂಡಿ ಆ ದೇವಿ ನೋಡ್ಬೇಕು ಪ್ರಾರ್ಥನಾ ಮಾಡಿ ಆ ದೇವಿ ಪೂಜಾ ಮಾಡಾಮ ನಡ್ರಿ ಅಂತ ತುಳಜಾಪುರೊಳಗ ಪೂಜಾ ಮುಗಿಸ್ಕೊಂಡಾರ ಅಭಿಷೇಕ ಮಾಡಿಕೊಂಡು ತುಳಜಾ ಭವಾನಿ ಇದು

ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ ರೈತ ಬಾಂಧವರೇ. ಇದಾಗಿತ್ತು ನಮ್ಮ ಇವತ್ತಿನ ಕೃಷಿ ರಂಗ.